ಆಕಾಶವಾಣಿ ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ವಿಷಗಳಿಂದ ಕಲ್ಮಶ, ಕೃಷಿಕರಿಗೆ ಕಂಟಕ, ಪರಿಸರ ಪೂಜನೀಯವಾಗಿರಲಿ. ಶೂನ್ಯ ಬಂಡವಾಳ ಕೃಷಿಯಲ್ಲಿ ಮನಮೆಚ್ಚುವ ಗಳಿಕೆಗೆ ನ್ಯಾನೋ ತಂತ್ರಜ್ಞಾನದಲ್ಲಿ ಪೇಟೆಂಟ್ ಪಡೆದ 13 ಪೋಷಕಾಂಶಗಳ ನೂವಾಲ್ಗಿ ಫೋಲಿಯರ್ ಸ್ಪ್ರೇ ದ್ರಾವಣ ಲಭ್ಯ ಇದೆ. ಸಂಪರ್ಕಿಸಿ 8884267651. ರೈತ ಬಂಧವರೇ, ಶ್ರಮಪಟ್ಟು ಕೃಷಿಯಲ್ಲಿ ತೊಡಸ್ಕೊಳ್ತಾ ಬಂದ್ರೆ ಶ್ರೇಯಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಅನ್ಕೊಂಡು ಎಷ್ಟೋ ಜನ ಹೇಳೋದಿದೆ. ಇದಕ್ಕೆ ನಿದರ್ಶನಗಳು ತುಂಬಾ ಇದಾವೆ. ಮಡಿಕೇರಿ ತಾಲೂಕು ಕಾಂತೂರಿನ ಉಳುವರನ ವಿ ವಸಂತ್ ಕುಮಾರ್ ಅವರನ್ನ ನಾವು ಇವತ್ತು ಮಾತನಾಡಿಸ್ತೀವಿ. ವಸಂತ್ ಕುಮಾರ್ ಅವರು ಬಹಳ ಚೆನ್ನಾಗಿ ಶ್ರಮ ಪಟ್ಟಿದ್ದಾರೆ ಅನ್ನೋದನ್ನ ನೀವು ಕೇಳಿರಬಹುದು. ಅಪ್ಪನಿಂದ ಬಂದಿದ್ದು 2 ಎಕರೆ, ಆದರೆ ಶ್ರಮದಿಂದ ಮಾಡಿದ್ದು ಅದರ 4-6 ಪಟ್ಟು. ಹೇಗೆ ಈ ಬೆಳವಣಿಗೆ ಆಯ್ತು, ಏನೇನ್ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಇವತ್ತು ಈ ಕಾರ್ಯಕ್ರಮದಲ್ಲಿ ಪರಿಚಯಿಸ್ತಿದ್ವಿ. ವಸಂತ್ ಕುಮಾರ್ ಅವರೇ, ಓದಿದ್ದು ಏನು? ನಾನು SLC ಓದಿರೋದು. ನೀವು ಕೃಷಿಗೆ ಬಂದಿದ್ದು ಎಷ್ಟನೇ ವಯಸ್ಸಿನಲ್ಲಿ? ನಾನು ಚಿಕ್ಕಂದಿನಿಂದಲೇ ಕೃಷಿ ಮಾಡ್ತಾ ಇದ್ದೆ, ಶಾಲೆಗೆ ಹೋಗೋಗಲೇ ಶುರು ಮಾಡಿದ್ದೆ. ಅಲ್ಲಿಂದ ಕೃಷಿ ಅಂತ ಹೇಳೋದನ್ನ ಮಾಡ್ಕೊಂಡೇ ಮುಂದಕ್ಕೆ ಬಂದೆ. ಕೃಷಿ ಅನ್ನೋದು ನನಗೊಂದು ಹಿಡಿತ ಬಂತು. ನಾವು ಮಣ್ಣಿನಲ್ಲಿ ಒದ್ದಾಡಿದ್ರೆ ನಮಗೆ ಚೆನ್ನಾಗಿ ಬದುಕಬಹುದು. ಈ ಹೊರಗಡೆ ಹೋಗಿ ಎಷ್ಟು ಸಂಪಾದನೆ ಮಾಡಿದ್ರು ಪುನಃ ಮನೆಗೆ ಬರಬೇಕು ಅಂತ ಹೇಳುವಂತ ಒಂದು ಆಲೋಚನೆ ಬಂತು. ದಿವಸ ದಿವಸಕ್ಕೆ ಕೃಷಿದೇ ಒಂಥರ ಅನುಕೂಲವಾಗಿ ಮುಂದಕ್ಕೆ ಬಂದಿದ್ದೀನಿ. ಅಪ್ಪನಿಂದ ಬಂದಿದ್ದು 2 ಎಕರೆ ಅಂತ ಹೇಳ್ತಾ ಇದ್ರಿ, ಆಮೇಲೆ ಈಗ ನೀವು ಸ್ವಂತವಾಗಿ ದುಡಿದು 16 ಎಕರೆ ಮಾಡ್ಕೊಂಡ್ರಿ ಅಂತ ಹೇಳ್ತಾ ಇದ್ರಿ, ಹೇಗೆ ಸಾಧ್ಯ ಆಯ್ತು? ಅಂದ್ರೆ ನಾವು ಜನರನ್ನ ಜಾಸ್ತಿ ಸೇರಿಸದೆ ನಾನೇ ದುಡಿತಿದ್ದೀನಿ. ಬೆಳಿಗ್ಗೆ 5 ಗಂಟೆಗೆ ಎಲ್ಲರೂ ಹೇಳಕ್ಕಿಂತ ಮೊದಲೇ ನಾನು ಗದ್ದೆ ತೋಟಕ್ಕೆ ಹೋಗಿ ನನ್ನ ಮಿಸ್ ಒಟ್ಟಿಗೆ ಬರ್ತಾರೆ. ಎಲ್ಲ ಮಕ್ಕಳನ್ನ ಕರ್ಕೊಂಡು ನಾನು ಕೆಲಸ ಮಾಡಿ ನನಗೆ ಯಾವಾಗ ಅರ್ಜೆಂಟಿಗೆ ಜನ ಬೇಕು, ಒಕ್ಕತ್ತಿಗೆ ಬೇಕು, ಆವಾಗ ಜನ ಸೇರಿಸ್ಕೊಳ್ತೀನಿ. ಇವಾಗ ಸ್ವಲ್ಪ ಜನದ ಸಂಖ್ಯೆ ಜಾಸ್ತಿ ಬೇಕು, ಯಾಕೆಂದ್ರೆ ನಮ್ಮ ಜಮೀನುಗಳು ಜಾಸ್ತಿ ಆದಂತ ಮಾಮೂಲಿ ಜನ ಇಟ್ಟುಕೊಳ್ತೀನಿ, 4-3 ಹೀಗೆ ಇಟ್ಟುಕೊಂಡು ಜೊತೆ ಒದ್ದಾಡ್ತೀನಿ. ನೋಡಿ, ನೀವು ನಿಮ್ಮ ಮನೆಯವರು ಮಕ್ಕಳು ಚೆನ್ನಾಗಿ ದುಡಿದ್ರಿಂದ ಒಳ್ಳೆ ಬೆಳವಣಿಗೆ ಆಗಿದೆ, ಹಣನೂ ಸಾಕಷ್ಟು ಉಳಿತಾಯ ಆಗಿದೆ. ಎಲ್ಲದಕ್ಕೂ ಆಳು ಕಾಳುಗಳನ್ನ ಅವಲಂಬನೆ ಮಾಡಿಕೊಂಡು ನಾವು ಜೀವನದಲ್ಲಿ ಕೃಷಿಯಲ್ಲಿ ತೊಡಸ್ಕೊಳ್ತಾ ಹೋದ್ರೆ ಏನು ಉಳಿಯೋದಿಲ್ಲ ಅಂತ ಅನ್ಕೊಂಡು ಹೇಳುತ್ತಿದೆ. ಮನೆಯವರೆಲ್ಲರೂ ಸೇರ್ಕೊಂಡಾಗ ಎಷ್ಟೊಂದು ಚೆನ್ನಾಗಿ ಕೆಲಸಗಳಾಗ್ತವೆ, ಮತ್ತೆ ಹಣನೂ ಉಳಿತಾಯ ಆಗ್ತದೆ, ಮಾಡೋ ಕೆಲಸಗಳಲ್ಲಿ ಒಂಥರ ಆನಂದ ಅನ್ಸುತ್ತೆ. ಈಗಲೂ 6 ಎಕರೆ ಭತ್ತವನ್ನ ಬೆಳ್ಕೊಳ್ತಾ ಇದ್ರಿ, ಯಾವ ತಳಿಯನ್ನ ಹೆಚ್ಚಾಗಿ ನೀವು ಸಾಗುವಳಿ ಮಾಡಿಕೊಳ್ತೀರಿ? 2 ವರ್ಷದಿಂದ ಧಾನ್ಯ ಲಕ್ಷ್ಮಿ ಹಾಕಿದ್ರು ಊಟಕ್ಕಿರೋದು, ಆ ನಂತರ ಹತ್ತಿರ ಅಂತ ಹೇಳೋದನ್ನ ಬೆಳೆಸ್ತೀವಿ. ನಮಗೆ ಕೃಷಿ ಇಲಾಖೆಯಿಂದ ಭತ್ತನ ತಂದು ನಾವು ಇಲ್ಲಿ ಬೆಳವಣಿಗೆ ಬೆಳೆಸಿ ಮಾಡ್ತೀವಿ. ಹತ್ತಿರಕ್ಕೆ ಒಳ್ಳೆ ರೇಟ್ ಸಿಗ್ತದೆ, ಮತ್ತೆ ದನಗಳಿಗೂ ಒಳ್ಳೆ ಹುಲ್ಲು ಸಿಗ್ತದೆ, ಅದರಿಂದ ನಾವು ಹತ್ತಿರ ಮತ್ತು ಧಾನ್ಯ ಲಕ್ಷ್ಮಿ ಹಾಕೋದು. ಕಾಫಿ, ಕಾಳುಮೆಣಸು, ಭತ್ತ, ತರಕಾರಿಗಳನ್ನ ಬೆಳ್ಕೊಳ್ತೀರಿ, ಮತ್ತೆ ಅಡಿಕೆನೂ ಇದೆ. ಈ ಕಡೆಗೆ ಹಸುಗಳು, ಹಂದಿಗಳು, ಮೇಕೆಗಳು ಇವನ್ನೆಲ್ಲಾನು ಸಾಕೊಳ್ತಾ ಇದ್ರಿ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಹಾಗೆ ಕನಿಷ್ಠ ಯಂತ್ರೋಪಕರಣಗಳನ್ನ ಇಟ್ಕೊಂಡಿದ್ರೆ, ಟಿಲ್ಲರು, ಕಳೆ ಕೊಚ್ಚ ಯಂತ್ರ, ಮರ ಕತ್ತರಿಸೋ ಯಂತ್ರ ಇದನ್ನೆಲ್ಲ ನೋಡ್ತಾ ಇದ್ವಿ. ಹಸುಗಳನ್ನ ಎಷ್ಟು ವರ್ಷಗಳಿಂದ ಸಾಕೊಂತ ಬಂದಿದ್ದಾರೆ? ಹಸುಗಳು ನಾವು ಚಿಕ್ಕಂದಿನಿಂದ ಸಾಕ್ತಾ ಬಂದಿದ್ದೀನಿ. ನಮ್ಮ ತಂದೆ ಕಾಲಂದೇ ಹಸುಗಳನ್ನು ಸಾಕೋದು ಬಿಟ್ಟಿಲ್ಲ. ತೋಟಕ್ಕೆ ಗೊಬ್ಬರ ಬೇಕು, ಗದ್ದೆಗೆ ಗೊಬ್ಬರ ಬೇಕು, ಮತ್ತೆ ನಮಗೆ ಎಲ್ಲ ತರಕಾರಿಗಳಿಗೆ ಗೊಬ್ಬರ ಬೇಕು. ದನಗಳನ್ನ ಒಟ್ಟಿಗೆ ಇದ್ರೆ ಅದೊಂದು ಉಲ್ಲಾಸನೇ ಬೇರೆ. ಮತ್ತೆ ಎತ್ತುಗಳು, ಉಳುಮೆಗೆ ಎತ್ತುಗಳು ಇಟ್ಕೊಂಡಿದ್ದೀನಿ, ಒಂದು ಜೋಡಿ ಎತ್ತುಗಳು ಇದ್ದಾವೆ. ನಾನು ಮತ್ತೆ ಟ್ರ್ಯಾಕ್ಟರ್ಲೆಲ್ಲ ಉಳೋದಿಲ್ಲ, ಎತ್ತುಗಳಲ್ಲಿ ಒಂದು ಸಾಲು ಉಳಿಬಿಟ್ಟು ಮತ್ತೆ ಟಿಲ್ಲರಲ್ಲಿ ಇದು ಮಾಡೋದು. ಆ ಟ್ರ್ಯಾಕ್ಟರ್ ಉಳಿದ್ರೂ ನಮಗೆ ಗದ್ದೆ ಸರಿಯಾಗೋದಿಲ್ಲ, ಸ್ವಲ್ಪ ಆಳಕ್ಕೆ ಹೋದಷ್ಟು ಬೆಳೆ ಬರ್ತದೆ. ಅದಕ್ಕೆ ಯಾವಾಗಲೂ 8-10 ಹಸುಗಳನ್ನ ಇಟ್ಕೊಂಡಿರ್ತೀರಿ, ಅವನ್ನ ಸಾಕೊಳ್ಳಿಕ್ಕೆ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಅವ್ರನ್ನ ಸಾಕೋಕೆ 1.5 ಎಕರೆ ಬಿಟ್ಕೊಂಡಿದ್ದೀನಿ. ಹಡ್ಲು, ದನ ಹಾಕಿ ಹುಲ್ಲು, ಮತ್ತೆ ಬೆಳಿಗ್ಗೆ ಎದ್ದು ಹೋಗಿ 5-6 ಕಟ್ಟು ಹುಲ್ಲು ತೋಟದ ಕಡ್ದು ಹಾಕ್ತೀನಿ. ಅದರಿಂದ ನಮಗೆ ಎತ್ತುಗಳು ಮತ್ತೆ ಹಸುಗಳು ಮತ್ತೆ ಕರುಗಳನ್ನ ಸಾಕಕ್ಕೆ ಒಂಥರ ಖುಷಿ ಆಗ್ತದೆ. ಹಾಗೆ ಮೇಕೆಗಳು ನಮಗೆ ಒಂಥರ ಉಲ್ಲಾಸ, ಅವ್ರನ್ನ ಸಾಕಿಕೊಳ್ತೀವಿ. ಜೊತೆಗೆ ನಾವು ಭತ್ತ ಜಾಸ್ತಿ ಮಾರದ, ಹಂದಿಗಳನ್ನ ಸಾಕಿಕೊಂಡು ಅವಕ್ಕೆ ಹುಡಿ ಮಾಡಿ ಹಾಕ್ತೀನಿ, ಅದರಲ್ಲೂ ಒಂಥರ ಬೆನಿಫಿಟ್ ಬರ್ತದೆ ನಮಗೆ. ಹಾಗೆ ಕೋಳಿಗಳನ್ನ ಸಾಕಿಕೊಳ್ತೀವಿ, 10-25 ಕೋಳಿಗಳು ಸಾಕಿಕೊಂಡಿದ್ವಿ. ಹಾಗೆ ಪಾರಿವಾಳಗಳು ನಮಗೊಂದು ಮನೆಗೆ ಸಂತೋಷಕ್ಕೆ ಇರಲಿ ಅಂತೇಳಿ ಇದನ್ನೆಲ್ಲ ಸಾಕಿಕೊಂಡ್ರೆ ನಮಗೆ ಏನಂತೇಳಿ ಬೆಳಿಗ್ಗೆ ಸಂಜೆ ಒಂದು ಮನೆಯಲ್ಲಿ ಕೆಲಸ ಆಗ್ತದೆ, ಅವ್ರ ಜೊತೆ ಹೋಗೋದು ಬರೋದು ಒಂಥರ ಉಲ್ಲಾಸ, ಒಂದು ಮನಸ್ಸಿಗೆ ಹಿಡಿಸ್ತದೆ. ಮನ್ಸಾರ ಇಷ್ಟಪಟ್ಟು ಕೆಲಸ ಮಾಡಿದ್ರೇನೆ ಬೆಳವಣಿಗೆ ಚೆನ್ನಾಗಾಗುತ್ತೆ ಮತ್ತೆ ಆನಂದ. ಮನಸ್ಸೇ ಇಲ್ಲಾಂದ್ರೆ ನಿಮ್ಗೆ ಎಲ್ಲಿ ಆನಂದ ಸಿಗೋದು? ಮಾರುಕಟ್ಟೆಯಲ್ಲಿ ಸಿಗಲ್ಲ, ನಿಮ್ಮಲ್ಲಿ ಹೋಗೋದಿಲ್ಲ. ಇನ್ನು ಬೆಳವಣಿಗೆ ಅಷ್ಟಕ್ಕಷ್ಟೇ. ಎಷ್ಟೋ ಜನ ಮಾತಾಡೋದಿದೆ, ಸಣ್ಣವರು ದೊಡ್ಡವರು, ಹಸು ಸಾಕೋದ್ ಕಷ್ಟ, ದನ ಕರುಗಳು ಇಟ್ಕೊಳ್ಳೋದ್ ಕಷ್ಟ, ಹಾಗೆ ಹೀಗೆ ಅಂತ ಏನತ್ರಿ? ಇಲ್ಲ ಇಲ್ಲ, ದನ ಕರುಗಳು ಸಾಕೋದು ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ದನ ಕರುಗಳು ಕೆಲವರಿಗೆ ಆಗೋದಿಲ್ಲ, ಕೆಲವರು ಮನೇಲಿ ಬೆಕ್ಕು ಸಾಕೋದಿಲ್ಲ, ನಾಯಿ ಸಾಕೋದಿಲ್ಲ. ಅವ್ರಿಗೆ ಏನಂದ್ರೆ ಅದರ ಜೊತೆ ಆಟ ಆಡ್ಬೇಕು, ಯಾಕೆ ಬೇಕು, ಅದೆಲ್ಲ ಸಾಕಿಕೊಂಡ್ರೆ ಅದು ಮನೇಲಿ ಒಂದು ನೆಮ್ಮದಿಯ ಬೇರೆ. ಬಂದವರಿಗೆ ನೋಡಕ್ಕೊಂತರ, ನಮಗೊಂದು ಉಲ್ಲಾಸ. ಒಂದು ಪ್ರಾಣಿಗಳನ್ನ ಸಾಕಿದಷ್ಟು ಅವಕ್ಕೊಂದು ಮೇವು ಹಾಕಿದ್ರೆ ಅದು ತುಂಬಾ ಒಳ್ಳೇದು ಅಂತ ನನ್ನ ಭಾವನೆ. ಜೀವನದಲ್ಲಿ ಎಷ್ಟೆಷ್ಟೋ ಸಮಯ ಹೇಗೆಗೋ ಹೋಗ್ಬಿಡುತ್ತೆ, ಆದ್ರೆ ನಮಗೆ ಪೂರಕವಾಗಿ ಜಾನುವಾರುಗಳನ್ನ ಇಟ್ಕೊಂಡ್ರೆ ಒಳ್ಳೇದೇ. ಮಣ್ಣಿನ ಫಲವತ್ತತೆಗೆ ಪೂರಕ, ಮತ್ತೆ ನಿಮಗೆ ದಿನನಿತ್ಯ ಹಾಲು, ಮೊಸರು, ಮಜ್ಜಿಗೆ ಮತ್ತೊಂದು ಮಗದೊಂದು ಸಿಗ್ಲಿಕ್ಕೂ ಪ್ರಯೋಜನಕಾರಿ ಅಲ್ವಾ? ಹೌದೌದು, ನಮಗೆ ಎಷ್ಟು ಬೇಕೋ ಅಷ್ಟು ಹಾಲು ಕರ್ಕೊಳ್ತೀವಿ, ಮಾರಾಟ ಮಾಡಕ್ಕೆ ಹೋಗೋದಿಲ್ಲ. ನಮಗೆ ಬೇಕಾದ ಪ್ರಾಣಿಗಳಿಗೆ ಅವಕ್ಕೆ ಹಾಕೊಂಡು ನಾವು ಹಾಗೆ ದಬಾಯಿಸಿಕೊಂಡು ಹೋಗ್ತೀವಿ. ಒಂದು ಇನ್ನೊಂದಕ್ಕೆ ಪೂರಕವಾಗ್ತದೆ ಕೃಷಿಯಲ್ಲಿ. ಈ ಕಡೆ ಕಳೆ ಬೆಳೆದ್ರು ದನಕರುಗಳಿಗೆ ಮೇವು, ಹುಲ್ಲು ಬೆಳೆದ್ರು ದನಕರುಗಳಿಗೆ ಅನುಕೂಲ ಆಗ್ತದೆ, ಆಮೇಲೆ ದನಕರುಗಳು ಹಾಕುವ ಸಗಣಿ, ಗಂಜಲ, ಮಣ್ಣಿಗೆ ಗೊಬ್ಬರ, ಹಾಲು ಸಿಗುತ್ತೆ. ಹೀಗೆ ಜೊತೆಗೆ ಒಂದು ರೀತಿ ಶೋಭೆ ಕೃಷಿಗೆ ದನಕರುಗಳಿದ್ರೆ ಅಲ್ವಾ? ಹೌದೌದು, ದನಕರುಗಳು ಮತ್ತೆ ಸ್ಪ್ರೇಗೆ ನಾವು ಅದರ ಗಂಜಲನ್ನ ಉಪಯೋಗಿಸ್ತೀವಿ, ಮೆಣಸಿಗೂ ಕಾಫಿಗೂ ಎಲ್ಲ. ಆ ಗಂಜಲ ಇದ್ದಷ್ಟು ಒಳ್ಳೇದು. ಮತ್ತೆ ಗಂಜಲ ಇಲ್ಲದ್ರೆ ಇನ್ನು ದನ ಸಾಕಿದವ್ರ ಹತ್ರ ಹೋಗ್ಬೇಕು, ಅವರಿಗೊಂದು ಹೆಮ್ಮೆ, ಓ ನನ್ನ ಹತ್ರ ಬಂದ, ನಾನು ಎಲ್ಲಿಂದ ಕೊಡೋದು, ಹಾಗೆ ಹೀಗೆ ಅಂತ. ನಮ್ಮಲ್ಲೇ ಇದ್ರೆ ಏನ್ ಪ್ರೇಕರ್ ಮಾಡಬಹುದು, ಅದರಿಂದಾಗಿ ನಮಗೆಲ್ಲ ಅನುಕೂಲನೆ. ದನ ಸಾಕದೇ ಇರೋರು ಸ್ವಾಮರಿಗಳು ಅಂತ ನಾನು ಹೇಳ್ತೀನಿ. ಸಗಣಿಯನ್ನ ಗೊಬ್ಬರ ಮಾಡ್ಕೊಳ್ತೀರಿ, ಎರೆಹುಳು ಗೊಬ್ಬರ ಏನಾದ್ರೂ ತಯಾರಿಸ್ಕೊಳ್ತೀರಾ? ಗೊಬ್ಬರ ಅನಿಲ ಘಟಕ ಇದೆಯಾ? ಹೇಗೆ ಯಾವ್ದಿಲ್ಲ, ಬೆರಿಗೆ ಸಗಣಿ ಗೊಬ್ಬರನೇ ತೋಟಕ್ಕೆ. ನಾವು ಫುಲ್ ಒಂದು ವರ್ಷ ಒಂದು 3 ಎಕರೆಗೆ ಹಾಕ್ತಿವಿ, ಪುನಃ ಇನ್ನೊಂದು ವರ್ಷ ಒಂದು 3 ಎಕರೆ ಹಾಕೋರ್ತೀವಿ. ಜೊತೆಗೆ ಗದ್ದೆಗಳಿಗೆ ಎಲ್ಲ ಸಗಣಿ ಗೊಬ್ಬರ ಹಾಕ್ತಿವಿ. ತೋಟದಲ್ಲಿ ಮರ ಕಡ್ದು ಸೊಪ್ಪು ಹಾಕಿ ಎತ್ತುಗಳನ್ನ ಕಟ್ಟಿ ಅದ್ರಲ್ಲಿ ಗೊಬ್ಬರ ಮಾಡ್ಕೊಳ್ತೀವಿ. ಹಾಕುವ ರಾಸಾಯನಿಕ ಗೊಬ್ಬರಗಳ ಮೇಲಿನ ಹಿಡಿತವನ್ನ ನೀವು ಸಾಧಿಸಬಹುದು, ಮತ್ತೆ ಖರ್ಚು ಕಮ್ಮಿ ಆಗ್ತದಲ್ವಾ? ಹೌದು ಹೌದು, ತುಂಬಾ ಒಳ್ಳೇದು. ಸಗಣಿ ಗೊಬ್ಬರ ಬಿದ್ರೆ ಅದಷ್ಟು ಒಳ್ಳೇದು. ಕೆಲವರು ಹೇಳ್ತಾರೆ ಕಾಫಿ ಹಾಕಿ ಸಗಣಿ ಗೊಬ್ಬರ ಹಾಕಿದ್ರೆ ಔಟನ್ ಬರಲ್ಲ. ಔಟನ್ ಬರದಿದ್ರು ನಮಗೆ ಇಳುವರಿ ಜಾಸ್ತಿ ಬರ್ತದೆ, ಅವಾಗ ಅಲ್ಲಿಂದ ಅಲ್ಲಿಗೆ ಅದು ಈಕ್ವಲ್ ಆಗ್ತದೆ. ನಮ್ದೊಂದು ಕಲ್ಲು ಮಣ್ಣು, ಗಿಡ ನಡುವಾಗಲೇ ನಾವು ಸಗಣಿ ಗೊಬ್ಬರ ಹಾಕಿ ಗುಂಡಿ ತುಂಬಿಸಿ ಮತ್ತೆ ಗಿಡ ಮಾಡಬಹುದು, ಪಟ್ಟಣ ಗಿಡ ಬರ್ತದೆ. ನೋಡಿ ಎಷ್ಟೊಂದು ಅನುಕೂಲ, ಅಲ್ಪ ಖರ್ಚಿನಲ್ಲಿ ಸಸ್ಯಗಳು ಚೆನ್ನಾಗಿ ಬೆಳೀತವೆ, ಮತ್ತೆ ಮಣ್ಣಿನ ಆರೋಗ್ಯಕ್ಕೂ ಪ್ರಯೋಜನಕಾರಿ. ಗೋಮೂತ್ರವನ್ನ ಸಿಂಪರಣೆಗೆ ಉಪಯೋಗಿಸಿಕೊಳ್ತಾ ಇದೀನಿ ಅಂತ ಹೇಳ್ತಾ ಇದ್ರಿ, ಎಷ್ಟು ವರ್ಷಗಳಿಂದ ಹೇಗೆ ಬಳಕೆ ಮಾಡ್ಕೊಳ್ತೀರಿ, ಏನು ಅನುಕೂಲ ಕಂಡಿದ್ದೀರಿ? ದ್ವಂದ್ವ ಕೊಟ್ಟಿಗೆಗೆ ಬಿಂದಿ ಇಡ್ತೀವಿ, ಅವ್ರು ಹೊಯ್ದಿದ್ದೆಲ್ಲ ಪೈಪಲ್ಲಿ ಹೋಗಿ ಆ ಬಿಂದಿಗೆ ತುಂಬುತ್ತದೆ. ಅದನ್ನು ನಮಗೆ ಯಾವಾಗ ಬೇಕೋ ಅದನ್ನ ಉಪಯೋಗಿಸಿಕೊಳ್ತೀವಿ. ಕಾಳು ಮೆಣಸಿಗೆ, ಆನಂತರ ಅಡಿಕೆಗೆ ಎಲ್ಲ ಹಾಕ್ತೀವಿ. ಏನು ನೀರ್ ಸೇರಿಸಿ ಸಿಂಪರಣೆ ಮಾಡ್ತೀರಾ ಅಥವಾ ಬುಡಕ ಹಾಕುವಾಗ ಹಾಗೆ ಹೋಗ್ತೀರಾ, ಹೇಗೆ? ಅದಕ್ಕೆ ಮದ್ದು ಹಾಕಿ ನೀರು ಸೇರಿಸಿ ಸ್ವಲ್ಪ ಲೂಸ್ ಮಾಡಿ ಹಾಕ್ತೀವಿ. ಜಾಸ್ತಿ ಹಾಕಿದ್ರೆ ಅದು ಏನಾಗ್ತದೆ ಅಂದ್ರೆ ಖಾರ ಆಗಿ ಸತ್ತೋಗ್ತದೆ. ಅದಕ್ಕೆ ಸ್ವಲ್ಪ ಎಲ್ಲ ನೀರು ಮಿಕ್ಸು ಮತ್ತೆ ಎಕ್ಕಿಲಸು ಎಲ್ಲ ಹಾಕಿಬಿಟ್ಟು ನಾವು ಸ್ಪ್ರೇ ಮಾಡೋದು. ಗಂಜಲ ಜೊತೆಗೆ ತಾವು ಹೇಳಿದಂಗೆ ಏನೆಲ್ಲ ಔಷಧಿ ಗಿಡಗಳನ್ನ ಸೇರಿಸ್ಬಿಟ್ಟು ಅದಕ್ಕೆ ಮತ್ತೆ ನೀರು ಸೇರಿಸಿ ಸಿಂಪರಣೆ ಮಾಡ್ಕೋಬಹುದು ಅಥವಾ ಬುಡಕ ಹೊಯ್ಬಹುದು, ಅನುಕೂಲಗಳನ್ನ ಕಂಡಿದ್ದೀರಲ್ವಾ? ಹೌದು ಕಂಡಿದ್ದೀನಿ, ತುಂಬಾ ತಗೊಂಡಿದ್ದೀನಿ. ಮತ್ತೆ 1 ವರ್ಷ ಗಿಡ ನಟ್ಟುಬಿಟ್ಟು ಒಳ್ಳೆ ಮೆಣಸು ಗಿಡಕ್ಕೆ ಆ ಹುಡಿ ಗೊಬ್ಬರ ಹಾಕಿದ್ರೆ ಪಟ್ಟನೆ ಬರ್ತದೆ. 2 ವರ್ಷದ ಗೊಬ್ಬರ ಮತ್ತೆ ಹಂದಿ ಗೊಬ್ಬರ, ಜಾಸ್ತಿ ಮೆಣಸಿಗೆ ಹಂದಿ ಗೊಬ್ಬರನೇ ಹಾಕೋದು, ಬೇಗ ಬರ್ತದೆ. ಮತ್ತೆ ಆಡು ಗೊಬ್ಬರ ಎಲ್ಲ ಮಿಕ್ಸ್ ಆಗಿ ಗೊಬ್ಬರ ಗುಂಡಿ ಮಾಡಿ ಆ ಗುಂಡಿ ಒಳಗೆ ತುಂಬಿಸಿ ಎಲ್ಲ ಮಿಸ್ ಆಗಿರುತ್ತೆ ಎಲ್ಲ ತೆಗೆದ್ಬಿಟ್ಟು ಹಾಕ್ತೀನಿ. ಈ ವರ್ಷದ ಗೊಬ್ಬರ ಮಾಡಿಕೊಂಡು ಮುಂದಿನ ವರ್ಷ ಹಾಕೋದು. ಆರು ಎಕರೆ ಭತ್ತ ನೀವು ಮಾರಾಟನೂ ಮಾಡ್ತೀರಿ, ಸ್ವಂತನು ಉಪಯೋಗಿಸ್ಕೊಳ್ತೀರಿ, ಹಾಗೆ ಹುಲ್ಲನ್ನು ಇಟ್ಕೊಂಡು ಬೇರೆಯವರಿಗೂ ಕೊಡ್ತೀರಾ, ಮಾರಾಟ ಮಾಡ್ತೀರಿ ಹೇಗೆ? ಇಲ್ಲ, ಮಾರಾಟ ಮಾಡ್ತಿದ್ದೆ. ಇವಾಗ ಎಲ್ಲ ಹೈಬ್ರಿಡ್ ತಳಿಗಳು ಬಂದ್ರಂತ ಹುಲ್ಲು ಕಡಿಮೆ ಬರ್ತದೆ, ಭತ್ತ ಇಳುವರಿ ಜಾಸ್ತಿ ಬರ್ತದೆ. ಅಂತ ಹುಲ್ಲು ನಮ್ಮ ದನಗಳಿಗೆ ಬೇಕಾಗ್ತದೆ. ದಿವಸಕ್ಕೆ 16-15 ಕಟ್ಟು ಹುಲ್ಲು ಬೇಕು. ಎಲ್ಲ ದನಗಳಿಗೆ ಹಾಕಿ ಗೊಬ್ಬರನು ಆಗ್ತದೆ, ಮತ್ತೆ ಹುಲ್ಲು ಮಾರಾಟ ಮಾಡಲ್ಲ. ವಸಂತ್ ಕುಮಾರ್ ಅವರಿಗೆ ವಯಸ್ಸು ಎಷ್ಟಾಯ್ತು? 58 ವರ್ಷ. 58 ವರ್ಷದಲ್ಲಿ ನೀವು ಹತ್ತತ್ರ ಒಂದು 40 ವರ್ಷಗಳ ಕಾಲ ಸಖತ್ತ ಕೆಲಸ ಮಾಡಿದಿರಲ್ವಾ? ಹೌದು ಸರ್, ಹೋಗುವಾಗ ನಾನು ಹೂಡಿ ಬಿಟ್ಟು ಹೋಗ್ತಿದ್ದೆ. ನಮ್ಮ ತಂದೆ ಸ್ವಲ್ಪ ಹುಷಾರಿಲ್ಲದಿದ್ರು, ಕೆಲಸದ ಜೊತೆ ನಾನು ಮಾಡಿಬಿಟ್ಟೆ ಹೋಗ್ತೈತೆ. ಹೇಳ್ತಾರೆ ಕೆಲವೊಬ್ರು ಬೇಸಾಯದಲ್ಲಿ ಏನು ದುಡ್ಡು ಮಾಡಕ್ಕಾಗಲ್ಲ, ಅಭಿವೃದ್ಧಿ ಆಗೋದಿಲ್ಲ, ಎಲ್ಲ ಮೈ ಮೇಲೆ ಬರುತ್ತೆ ಅಂತ ಅನ್ಕೊಂಡು ಏನಂತೀರಿ? ನಾವು ದುಡ್ದಷ್ಟು ಒಳ್ಳೇದು. ನಾವು ಸುಮ್ಮನೆ ತೋಟ ಮಾಡಿಬಿಟ್ಟು ಮನೇಲಿ ಕೂತ್ರ ಆಗೋದಿಲ್ಲ. ನಾವು ಕೆಲಸದ ಜೊತೆ ಹೋಗ್ಬೇಕು, ದುಡಿಬೇಕು. ದುಡಿದ್ರೆ ತಾನೇ ನಮಗೆ ಉಳಿತಾಯ ಆಗೋದು. ಸುಮ್ಮನೆ ನಾವು ಅಲ್ಲಿ ಇಲ್ಲಿ ಸುತ್ತಿಕೊಂಡು ಎಲ್ಲಿ ಟೈಮ್ ಪಾಸ್ ಮಾಡಿದ್ರೆ ಅದೇನು ನಡೆಯಲ್ಲ. ಅದೇ ಹೊತ್ತು ಅದೇ ಸಮಯನ ಈ ತೋಟದಲ್ಲಿ ಗದ್ದೆಯಲ್ಲಿ ಎಲ್ಲ ಪ್ರಾಣಿಗಳ ಜೊತೆ ಕಳೆದ್ರೆ ಸಮಯ ಇತ್ತು, ಒಂದು ಉಲ್ಲಾಸ ಆಗ್ತದೆ. ನಿಜ, ದುಡಿಮೆಯೇ ದೊಡ್ಡ ದೇವರು ಕೃಷಿಯಲ್ಲಿ. ಬೇರೆ ಉದ್ಯೋಗಗಳಲ್ಲಿ ಏನಾದರೂ ಆಗ್ಬಹುದು, ಆದ್ರೆ ಕೃಷಿಯಲ್ಲಿ ಕೈಮುಟ್ಟಿ ಕೆಲಸ ಮಾಡೋದು ದೊಡ್ಡ ಶೋಭೆ. ಕಾಫಿ ಎಕರೆಗೆ ಎಷ್ಟು ಇಳುವರಿ ಬರ್ತಾ ಇದೆ ಅಂತ ಹೇಳ್ಬೋದಾ? ಕೆಲವೊಬ್ರು ಹೇಳ್ತಾರೆ 8 ಚೀಲ ಬರುತ್ತೆ, 20-30 ಚೀಲ ಬರುತ್ತೆ. ಕೆಲವೊಬ್ರು ಹೇಳ್ತಾರೆ 60-70 ಚೀಲ ತನಕನೂ ಪಡ್ಕೊಳ್ತೀವಿ. ಇನ್ನೂ ಕೆಲವೊಬ್ರು ಹೇಳ್ತಾರೆ 80-90 ಚೀಲ ತನಕನೂ ರೋಬಸ್ಟದಲ್ಲಿ ಉಂಡೆ ಕಾಫಿ ಪಡ್ಕೊಂಡಿದೀವಿ ಅಂತ. ನಿಮ್ಮಲ್ಲೆಲ್ಲ ಹೇಗಿದೆ? ಇಲ್ಲ, ಅದೆಲ್ಲ ಸುಮ್ಮನೆ ಹೇಳೋದು. ಸರಾಸರಿ ನನಗೆ ಒಂದು 40 ಚೀಲ ಬರ್ತದೆ ಎಕರೆಗೆ. ಅದಕ್ಕೆ ಕಾಳು ಮೆಣಸು ಸ್ವಲ್ಪ ಜಾಸ್ತಿ ಇದೆ, ಬಳ್ಳಿ ನೆರಳಾಗ್ತದೆ, ಮತ್ತೆ ಗದ್ದೆ ತೋಟಗಳಲ್ಲಿ ಸ್ವಲ್ಪ ಜಾಸ್ತಿ ಬರ್ತದೆ. 40 ಚೀಲನು ಒಳ್ಳೆ ಇಳುವರಿ ಬಿಡಿ. 20-25 ಚೀಲ ಎಲ್ಲಾ ಕಡೆಗೂ ನೋಡ್ತಾರೆ, ಇನ್ನೂ ಕಡಿಮೆ ಇದೆ. ಅಪರೂಪಕ್ಕೆ 50-60 ಚೀಲ ಸಿಗ್ಬೋದು, ಅಥವಾ ಏನೇನೋ ತಂತ್ರ ಬಳಸ್ಕೊಂಡು ಹೆಚ್ಚು ಲಭಿಸಬಹುದು. 40 ಚೀಲ ಅಂದ್ರೂ ಒಳ್ಳೇದೇ. ಏನೇನ್ ಕೆಲಸ ಮಾಡ್ತೀರಿ ಈ ಒಂದು ಒಳ್ಳೆ ಇಳುವರಿ ಪಡೀಲಿಕ್ಕೆ? ಫಸ್ಟ್ ಕಾಫಿ ಕೊಯ್ದಾದಾಗೆ ಕಪಾತು ಮಾಡಬೇಕು. ಕತ್ತಿ ಹಾಕಿ ಕಪಾತು ಮಾಡೋದಾದ್ರೆ ಅದು ಚಿರಿ ಬರಲ್ಲ. ಕಪಾತು ಮಾಡಿದ ನಂತರ ಮತ್ತೆ ರೌಂಡಿಂಗು, ಬೆಳಿಗ್ಗೆ ಗಿಡನೆಲ್ಲ ಬುಡ ಕ್ಲೀನ್ ಮಾಡಿ ಮತ್ತೆ ಗುಂಡಿ ಮಾಡಿ ಹಣಿ ಗೊಬ್ಬರ ಹಾಕ್ತೀನಿ. ಮತ್ತೆ ಅದರ ಮಧ್ಯದಲ್ಲಿ ಚಿರಿ ಮಾಡಬೇಕು, ಮರ ನೆರಳು ತೆಗಿಬೇಕು, ಎಲ್ಲ ಮಾಡ್ಕೊಂಡು ಬಂದ್ರೆ ಇದಾಗ್ತದೆ. ಕಾಳು ಮೆಣಸನ್ನು ಜೊತೆಲಿ ಇದೆ, ಎಷ್ಟು ಇಳುವರಿ ಸಿಗ್ತಾ ಇದೆ? ಈ ವರ್ಷ ಒಂದು 15 ಕ್ವಿಂಟಲ್ ಆಗಿದೆ. ಅಂದ್ರೆ ಬಳ್ಳಿ ಹೋಯ್ತು ಅಂತೇಳಿ ಬಿಟ್ಟರೆ ಆಗೋದಿಲ್ಲ, ಅದರ ಮಧ್ಯದಲ್ಲಿ ಪುನಃ ಹೊಸ ಪಾಳ ಹಾಕಿ ಗಿಡ ನೆಟ್ಟು ಬೆಳೆಸ್ತಾ ಬರ್ತಾ ಇರ್ತೀನಿ. ಅದ್ರ ನಮಗೆ ಸರಾಸರಿ ಬರ್ತಾ ಇರ್ತದೆ. ಬಳ್ಳಿ ಹೋಗ್ತಾ ಇರತ್ತೆ ಮತ್ತೆ ಬೆಳೆಸ್ತಾ ಇರಬೇಕು. ಈಗ ಬಳ್ಳಿ ಉಳಿಲಿಕ್ಕೆ ಏನು ಕೆಲಸ ಮಾಡ್ತೀರಿ? ಸಾಮಾನ್ಯವಾಗಿ ಈಗ ಕೊಳೆ ರೋಗ ಬರುತ್ತೆ, ಹೋಗ್ಬಿಡುತ್ತೆ, ಉಳಿಯೋದಿಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ. ನಿಮ್ಮ ಕೆಲಸಗಳೇನು? ಕೊಳರಾಗ ಬರ್ತದೆ, ಕೊಳರಾಗ ಬಂದ್ರು ನಡೋದನ್ನ ಬಿಡಬಾರದು. ನಾನು ಮತ್ತೆ ಜಾಸ್ತಿ ಬೋಡ ಮಿಶ್ರಣ ಅದು ಇದು ಏನು ಮಾಡೋದಿಲ್ಲ. ಆಗಲೇ ಹೇಳಿದಾಗೆ ದನದ ಗಂಗಾಳ ಗಿಂಗಳ ಮಾಡಿ ಒಂದು ಸ್ಪ್ರೇ ಮಾಡಿಕೊಂಡು ಅಷ್ಟರಲ್ಲೇ ಮಾಡೋದು. ಮತ್ತೆ ಏನಾದ್ರ ಜೊತೆಲಿ ಜಾಸ್ತಿ ಆ ಮದ್ದು ಹೊಡಿಬೇಕು, ಈ ಮದ್ದು ಹೊಡಿಬೇಕು ಅಂತ ಹೇಳಿದ್ರೆ. ಬೋಡ ದ್ರಾವಣ ಅಂತ ಅನ್ಕೊಂಡು ಪ್ರತ್ಯೇಕವಾಗಿ ಸಿಂಪಡಣೆ ಮಾಡೋದಿಲ್ವಾ? ಇಲ್ಲ, ಮಾಡೋದಿಲ್ಲ. ಬೋಡ ದ್ರಾವಣ ಮಾಡಿದ್ರೆ ಪ್ರತಿ ವರ್ಷ ಮಾಡಬೇಕು, ಅದನ್ನ ಮಾಡೋದಿಲ್ಲ. ಇದುವರೆಗೆ ನಾನು ಉಪಯೋಗಿಸಿಲ್ಲ ನೋಡಿ. ಆದ್ರೂ 30-35 ಕ್ವಿಂಟಲ್ ವರೆಗೂ ಇಳುವರಿಯನ್ನ ತೆಗೆದುಕೊಂಡಿದ್ರಿ, ಹೋದ ವರ್ಷ 15 ಕ್ವಿಂಟಲ್ ಬಂದಿದೆ ಅಂತ ಹೇಳ್ತಾ ಇದ್ರಿ. ಒಳ್ಳೇದೇ. ಕೃಷಿಯಲ್ಲಿ ಕಾಳಜಿನೂ ಇರಬೇಕು, ಶ್ರಮನೂ ಇರಬೇಕು, ಆಗ ಹಣನೂ ಉಳಿತತೆ ಮತ್ತೆ ಸಂತೃಪ್ತಿನೂ ಜೊತೆಗಿರುತ್ತೆ. ಕೃಷಿಗೆ ಪೂರಕವಾಗಿ ನಾವು ನೋಡ್ತಾ ಇದ್ವಿ ನಿಮ್ಮ ಮನೆಯ ಪಕ್ಕದಲ್ಲಿ ಟಿಲ್ಲರ್, ಕಳೆ ಕೊಚ್ಚೋ ಯಂತ್ರ, ಮರ ಕತ್ತರಿಸೋ ಯಂತ್ರ ಮತ್ತೆ ಜನರೇಟರ್, ಇವನ್ನೆಲ್ಲ ಇಟ್ಕೊಂಡಿದ್ದಾರೆ. ಹೇಗೆ ಬಳಕೆ ಮಾಡ್ಕೊಳ್ತಿದ್ರಿ ಹೇಳಿ? ಅದು ನಮಗೆ ಯಾವಾಗೆಲ್ಲ ಉಪಯೋಗಕ್ಕೆ ಬೇಕೋ ಅದನ್ನು ಉಪಯೋಗಿಸ್ಕೊಳ್ತೀವಿ. ಮತ್ತೆ ಗದ್ದೆ ಉಳಕ್ಕೆ ಟಿಲ್ಲರ್ ಇದೆ, ಎತ್ತುಗಳಿದೆ. ಮತ್ತೆ ಟ್ರ್ಯಾಕ್ಟರ್ ಉಳುಮೆ ಮಾಡೋದಿಲ್ಲ, ಎತ್ತುಗಳನ್ನ ಕಟ್ಟಿಬಿಟ್ಟು ಒಂದು ಸಾಲು ಹೂಡಿ ಮೈಚಿ ಹಾಕಿ ಆ ನಂತರ ಟಿಲ್ಲರ್ ಇಳಿಸ್ತೀವಿ. ಮತ್ತೆ ಪೆಪ್ಪರ್ ಮಿಷಿನ್ ಹಾಗೆ, ಅದು ಯಾವಾಗ ನಮಗೆ ಮೆಣಸು ಬಿಡಿಸಬೇಕು ಆ ಟೈಮ್ಗೆ ಉಪಯೋಗಿಸ್ಕೊಳ್ತೀವಿ. ನೀರು ಹೊಡೆಯುವ ಯಂತ್ರನೂ ಅಷ್ಟು, ನಮಗೆ ಯಾವಾಗ ಬೇಕೋ ಆಗೋ ಮಾತ್ರ. ಮತ್ತೆ ಮರ ಕೊಯ್ಯುವ ಮಿಷಿನು, ಮತ್ತೆ ಕಳೆ ಕೊಚ್ಚುವ ಮಿಷಿನು, ಅದೆಲ್ಲ ಉಪಯೋಗಕ್ಕೆ ಯಾವ್ಯಾವ ಸಮಯಕ್ಕೆ ಬೇಕೋ ಆಯಾ ಸಮಯಕ್ಕೆ ನಾವು ಉಪಯೋಗಿಸ್ಕೊಳ್ತೀವಿ. ಅಚ್ಚುಕಟ್ಟಾಗಿ ಅವುಗಳನ್ನ ಇಡ್ಲಿಕ್ಕೆ ಜಾಗ ಮಾಡ್ಕೊಂಡಿದ್ರಿ. ಮತ್ತೆ ತಾವ್ ಹೇಳಿದಂಗೆ ಯಾವಾಗ ಬೇಕೋ ಆಗ ಬಳಕೆ ಮಾಡ್ಕೊಳ್ಳೋದು, ಆಮೇಲೆ ಅವು ಕೆಡದಂಗೆ ನೋಡ್ಕೊಳ್ಳೋದು. ಇದ್ರ ಬಗ್ಗೆ ನೀವು ಕಲ್ತಿದ್ದೇನು ಅಥವಾ ಯಾರ ಸಹಾಯವನ್ನ ಉಪಯೋಗಿಸ್ಕೊಳ್ತೀರಿ? ನಾವು ಕೆಲಸದವರು ಮಕ್ಕಳನ್ನೆಲ್ಲ ಕರ್ಕೊಂಡು ಉಪಯೋಗಿಸ್ಕೊಳ್ತೀನಿ. ಒಬ್ಬನ ಕೈದ ಆಗುವ ಕೆಲಸ ಅಲ್ಲದು, ಜನರು ಬೇಕು ಜೊತೆಗೆ. ಈಗ ಸ್ಪ್ರೇ ಮಾಡಬೇಕಾದ್ರೆ ಪೈಪ್ ಎಳಿಬೇಕು, ಅದು ಪವರ್ ಮಿಷಿನ್ ಇದೆ, ಅದನ್ನ ಜೊತೆಲಿ ಹೋಗ್ಬೇಕು. ಅದಕ್ಕೆಲ್ಲ 4-5 ಜನರು ಬೇಕು. ಮತ್ತೆ ಕಟ್ಟಡಗಳ ಮಿಷಿನ್ ಹಾಗೆ, ಕೆಲಸದವ್ರ ಜೊತೆ ನಾವಿದ್ರೆ ಸರಿ ಆಗ್ತದೆ, ನಾವು ಮಾಡಬೇಕು. ನಾವು ಜೊತೆಲಿ ಜನರನ್ನು ಬಿಟ್ಟುಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ ಹೇಳಿದ್ರೆ ಅವ್ರು ಕೂತು ನಿಂತು ಕಾಲ ಕಳೆದು ಬರ್ತಾರೆ. ಸಮಯ ಆಗ್ಬೇಕು ಅವರಿಗೆ. ನಾವು ಜೊತೆಲೇ ಇದ್ರೆ ಕೆಲಸ ಹೋಗ್ತದೆ, ನಮ್ಮ ಕೆಲಸನೂ ಬರ್ತದೆ. ಸುಮಾರು ಒಂದು 40 ವರ್ಷಗಳ ಹಿಂದೆ ನಿಮ್ಮ ಬದುಕು ಹೇಗಿತ್ತು ಅಂತ ಅನ್ಕೊಂಡು ನೆನಪು ಮಾಡ್ಕೊಳ್ಳಿ. 40 ವರ್ಷದ ಹಿಂದ್ಗಡೆ ಭಾರಿ ಕಷ್ಟದಲ್ಲಿ ಬದುಕುತ್ತಿದ್ದೆ. ದಿವಸಕ್ಕೆ ಎಷ್ಟು ಬಂದ್ರು ನಮಗೆ ಎತ್ತತ್ತಿಲ್ಲ, ಇನ್ನೊಬ್ಬರ ಕೈಯಿಂದ ಸಾಲ ಕೇಳೋದು, ಅವರ ಕೈಯಿಂದ ಹೇಳಿಸಿಕೊಳ್ಳೋದು, ಅದೆಲ್ಲ ಇತ್ತು. ಇವಾಗ ನೆಮ್ಮದಿಲಿ ಬದುಕ್ತಾ ಇದ್ದೀನಿ. ಯಾಕೆ ಅಂದ್ರೆ ಕೃಷಿ ಮಾಡಿಕೊಂಡು ಇನ್ನು ಮಾಡೋಣ ಅಂತ ಆಗ್ತದೆ. ಒಂದು ಗಿಡ ನೆಟ್ಟರೆ ಅದು ಬರ್ತಾ ಇರೋದು ನೋಡುವಾಗ ಇನ್ನು ಸ್ವಲ್ಪ ಮಾಡಬೇಕು ಅಂತ ನಮಗದು ಮೈಲಿ ಒಂದು ಖುಷಿ ಆಗ್ತದೆ. ಕೆಲವೊಬ್ರು ಮಾತಾಡೋದಿದೆ ಕೃಷಿ ಅಷ್ಟೊಂದು ನಮಗೆ ಅಭಿವೃದ್ಧಿ ಮಾಡ್ಲಿಕ್ಕಿಲ್ಲ ಅಂತ ಅನ್ಕೊಂಡು ಏನೋ ಉದ್ಯೋಗ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ, ಯಾವ್ದಾದ್ರು ಕಸಬುಗಳಿಗೆ ಕೈ ಹಾಕ್ತಾರೆ, ಅಲ್ಲಿನೂ ದುಡ್ಡು ಮಾಡ್ಕೊಳ್ಳೋದಿದೆ ಅಥವಾ ಕಳ್ಕೊಳ್ಳೋದಿದೆ. ನೀವು ಸಂಪೂರ್ಣವಾಗಿ ಇದರಲ್ಲೇ ತೊಡಸ್ಕೊಂಡು ಇದರಲ್ಲೇ ಬೆಳವಣಿಗೆ ಆಗಿದಿರಲ್ವಾ? ಹೌದು, ಬೇರೆ ನಾವು ಕೃಷಿಲೇ ಮುಂದೆ ಬಂದಿರೋದು. ಬೆಳಿಗ್ಗೆಯಿಂದ ಸಂಜೆವರೆಗೆ ದುಡ್ದು ಅದು ಏನೋ ಮೊದಲೆಂದರೆ ನಾವು ದುಡಿಮೆ ಹುಟ್ಟಿದವನು ಮನುಷ್ಯ ಮಣ್ಣಲ್ಲಿ ಗೇಯಬೇಕು, ಮಣ್ಣಲ್ಲಿ ಕೆಲಸ ಮಾಡಬೇಕು. ಅದು ಯಾಕೆ ಆಗೋದಿಲ್ಲ ಅಂತ ಒಂದು ಯಾರು ಹೇಳ್ತಾರೆ ಸುಮ್ಮನೆ ಗದ್ದೆ ಬಿಟ್ಬಿಡಪ್ಪ ತೋಟ ಮಾಡು ಅಂತ, ಆದ್ರೆ ನನಗೆ ಅದು ಇಷ್ಟ ಇಲ್ಲ. ಯಾಕೆಂದ್ರೆ ನಾವು ಭತ್ತ ಬೆಳಿಬೇಕು, ನಮ್ಮ ಹಿರಿಯವರು ಆ ಗದ್ದೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ಬೋದು. ನಾನು ಇದ್ದವ್ರಿಗೆ ಬೋಧನೆ ಹೇಳ್ತೀನಿ, ಅವರು ಆ ಏರಿಗಳ ಕಡ್ದು ಗದ್ದೆ ಲೆವೆಲ್ ಮಾಡ್ಕೊಂಡು ಬಂದ್ವಿ. ಇವಾಗ ನಾವು ಅದನ್ನ ಪಾಳು ಬೀಳೋದು ಸರಿಯಲ್ಲ. ಸತ್ತವರಿಗೂ ಒಂದು ಮನಸ್ಸಿಗೆ ನೆಮ್ಮದಿ ಆಗ್ಬೇಕು, ನಾವು ಗದ್ದೆ ಬಿಟ್ಟದನ್ನ ಹಾಳು ಮಾಡಿಲ್ಲ ಅಂತ. ಅದಕ್ಕಾಗಿ ನಾನು ಮಾಡ್ತಾ ಇರೋದು ಬರೀ ದುಡ್ಡನ್ನ ನೋಡ್ಕೊಂಡು ಜೀವನ ಮಾಡೋದಲ್ಲ. ನೀವು ಹೇಳೋ ರೀತಿಯಲ್ಲಿ ಹಿರಿಯರು ಯಾಕೆ ಮಾಡ್ತಾ ಇದ್ರು ಭತ್ತವನ್ನ, ಆಮೇಲೆ ಅವರ ಆಲೋಚನೆಗಳೇನಂತ ಅನ್ಕೊಂಡು ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಸಾಕ್ತಾ ಇದ್ರಿ. ಭತ್ತ ಬೆಳಿಲೇಬೇಕು, ಅದು ಪರಿಸರಕ್ಕೂ ಒಳ್ಳೇದು ನಿಮಗೂ ಒಳ್ಳೇದು, ಮತ್ತೆ ಇತರೆ ದೃಷ್ಟಿಯಲ್ಲಿನು ಪ್ರಯೋಜನ ಅಂತ ಅನ್ಕೊಂಡು ತೋಟ ಮಾಡೋದಲ್ಲೇ. ಎಷ್ಟೋ ಕಡೆಗೆ ಗದ್ದೆಗಳಲ್ಲಿ ಅಡಿಕೆನ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಈಗ ಅಡಿಕೆಗೆ ಒಳ್ಳೆ ಬೆಲೆ ಇರೋದ್ರಿಂದ ಅಲ್ಲಿ ದುಡ್ಡು ಬರುತ್ತೆ ಅಂತ ಅನ್ಕೊಂಡು ಮುಂದೆ ಏನಾಗ್ತದೋ ಗೊತ್ತಿಲ್ಲ. ಹಿರಿಯರ ಒಂದು ಕಾಳಜಿ ಕಳಕಳಿಯನ್ನ ಗಮನಿಸಿಕೊಂಡು ಆ ದಾರಿಯಲ್ಲೂ ಸಾಗೋದು ಒಳ್ಳೇದೇ ಅಲ್ವಾ? ಹೌದೌದು, ಯಾಕೆಂದ್ರೆ ಅಡಿಕೆ ಬೇಕು, ಮೆಣಸು ಬೇಕು, ಎಲ್ಲ ಮಿಶ್ರ ತಳಿ ಇದ್ರೆ ತೋಟದಲ್ಲಿ ಒಳ್ಳೇದು. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಬೇಲಿ ಸೈಡ್ಗಳನ್ನೆಲ್ಲ ಜೊತೆಲಿ ನೆಟ್ಕೊಬರ್ತೀನಿ. 6-6 ಅಡಿಗೆ 8-8 ಅಡಿಗೆ ಎಲ್ಲೆಲ್ಲಿ ಬೆಳೆಯಿದೆ ಅಲ್ಲೆಲ್ಲ ಗಿಡ ಅಲ್ಲೆಲ್ಲೇ ಅದನ್ನು ಪಾವು ಹಾಕೊಂಡು ಅಲ್ಲಿಂದ ಕಿತ್ತು ನೆಡೋದು. ಆಗ ಅದರಲ್ಲೂ ಸುಮ್ಮನೆ ಜಾಗ ವೇಸ್ಟ್ ಆಗಲ್ಲ, ನಮಗೆ ಜಾಗ ಅಲ್ಲೇ ಉಳಿತಾಯ ಇರ್ತದೆ. ಕಾಫಿ ತೋಟ ಮಧ್ಯದಲ್ಲಿ ಬಳಿರೋದಲ್ಲಿ ಬೋನಳ ಹಾಕೋದು ಎಲ್ಲ ಮಾಡ್ಕೊಂಡಿದ್ರೆ ಒಂದಿಷ್ಟಾಗಲ ಜಾಗಸನ್ನ ನಾವು ಖಾಲಿ ಬಿಡಬಾರದು, ಮಾಡ್ಕೊಂಡಿದ್ರೆ ಎಲ್ಲ ಒಳ್ಳೇದು. ಈಗ ನಮ್ಮ ಹಿರಿಯವರು ಗದ್ದೆ ಮಾಡುವುದು ಬೇಡ, ಕೆಲವರು ಹೇಳ್ತಾರೆ ಗದ್ದೆಯಲ್ಲಿ ನಷ್ಟ ನಷ್ಟ ನಷ್ಟ ಅಂತ. ಅವರು ಮೊಮ್ಮಕ್ಕಳಿಗೆ ಗದ್ದೆ ಮಾಡಿ ಇಟ್ಟಿದ್ದಾರೆ, ಮಕ್ಕಳು ಮಕ್ಕಳ ಕಾಲಕ್ಕೆ ಅದನ್ನ ಆಲೋಚನೆ ಮಾಡಿದಿಲ್ಲ ಜನರು. ಏನಂತ ಅಂದ್ರೆ ನಾವು ತೋಟ ಮಾಡಿಬಿಡೋಣ ಪಾಳು ಬಿಡೋಣ ಅಂತ. ಅವರು ಅವಾಗ ಎತ್ತುಗಳಲ್ಲಿ ಉಳುಮೆ ಮಾಡಿ ಗದ್ದೆನ ಇದು ಮಾಡಿ ಇವಾಗ ಯಂತ್ರೋಪಕರಣಗಳು ಉಪಯೋಗಿಸ್ತಾರೆ. ಅವ್ರು ಮಾಡಿಟ್ಟದನ್ನ ನಾವು ಯಾವತ್ತು ಮರಿಬಾರದು. ಅದರಿಂದ ನನಗೆ ಅದು ಒಂದು ಭಾರಿ ಖುಷಿ ಅಂತ ಕತೆ. ನೋಡಿ, ಚಿಕ್ಕವರಿದ್ದಾಗಲಿಂದ ಹಸುಗಳನ್ನ ಸಾಕೊಂತ ಬಂದಿದ್ರಿ, ಮತ್ತೆ ಈಗ ಒಂದು 16 ವರ್ಷಗಳಿಂದ ಮೇಕೆಗಳನ್ನು ಸಾಕ್ತಿದ್ರಿ. ಮೇಕೆಗಳು ಈ ವಾತಾವರಣಕ್ಕೆ ಹೊಂದ್ಕೊಳ್ತವೆ, ಮತ್ತೆ ವರಮಾನನು ಸಿಗುತ್ತಲ್ವಾ, ನಿಮ್ಮ ಬಳಕೆಗೂ ಅನುಕೂಲ ಆಗುತ್ತಲ್ವಾ? ಹೌದೌದು, ಮೇಕೆಗಳು ನಮ್ಮ ತೋಟದಲ್ಲಿ ಸೊಪ್ಪುಗಳು ಇರ್ತವಲ್ಲ ಅದನ್ನ ಕೊಚ್ಚಿ ತಂದು ಹಾಕಿದ್ರೆ ಅವರಿಗೂ ಮೇವಾಯ್ತು, ತೋಟನೂ ಬಳಿ ಆಗ್ತದೆ. ಯಾಲ್ಸಿನ ಮರ, ಪಾಳಳ ಮರ, ಮತ್ತೆ ಕೆಲವು ಮರಗಳು ತಿಂತವೆ. ಆ ಸೊಪ್ಪುಗಳನ್ನ ಸುಮ್ಮನೆ ಹಾಳು ಮಾಡೋದಕ್ಕೆ ಅಂತ ಹೇಳಿ ನಾನು ಇದನ್ನ ಸಾಕಿಕೊಳ್ಳೋದು. ಯಂತ್ರೋಪಕರಣಗಳಿಗೆ ಹಾಕಿರುವ ಬಂಡವಾಳವನ್ನು ನೋಡ್ಕೊಂಡ್ರೆ ಕೃಷಿಗೆ ಪೂರಕನು ಅಥವಾ ಹೊರೇನ ಅಂತ ಮಾತಾಡೋದಿದೆ. ಯಂತ್ರೋಪಕರಣಗಳಲ್ಲಿ ಕೃಷಿಗೆ ಗದ್ದೆಗೆ ನಾವು ಟ್ರ್ಯಾಕ್ಟರ್ ಟಿಲ್ಲರ್ ಮಾಡ್ತೀವಿ, ಆದ್ರೆ ಈ ಮೊದಲಿನ ಕಾಲದಲ್ಲಿ ಎತ್ತುಗಳಲ್ಲಿ ಮಾಡಿದಷ್ಟು ಇವಾಗ ಸರಿಯಾಗೋದಿಲ್ಲ. ಅದು ಎತ್ತುಗಳಲ್ಲಿ ಹೂಡಿ ಮಾಡಿದ್ರು ಅಂದ್ರೆ ಒಂದು ಕೃಷಿಕನ ಕೇಳಿದ್ರು ಅವ್ನು ಹೇಳ್ತಾನೆ ಎತ್ತು ಸಾಕಬೇಕು, ಭೂಮಿ ಇದ್ದವನು ಒಂದು ಜೋಡಿ ಎತ್ತಿಟ್ಟುಕೊಳ್ಬೇಕು, ಮತ್ತೆ ಜಾಗ ಇದ್ದವನು ಮನೆ ಇದ್ದವನು ಮಕ್ಕಳು ಮರುಗರು ಇದ್ದವನು ದಾಸು ಕರು ಸಾಕಲೇಬೇಕು. ಯಾಕೆ ಅಂದ್ರೆ ನಾವು ಡೈರಿಯಿಂದ ಹಾಲು ತರ್ತೀವಿ, ಅದು ಯಾವ್ದೆಲ್ಲ ಹಾಲು ಮಿಶ್ರ ಆಗಿರ್ತದೆ, ಈ ಮನೆಯಲ್ಲಿರುವ ಹಾಲು ಅಷ್ಟು ಅದು ಪುಷ್ಟಿಕರ ಅಲ್ಲ. ಅದರಿಂದಾಗಿ ನಾವು ದನಗಳ ಸಾಕಿಕೊಳ್ಳೋದು, ಮನೆ ಹಾಲು ನಾವು ಬಳಕೆ ಮಾಡ್ಕೊಳ್ಳೋದು ಒಂಥರ ಹಿತವಾದ ಸಂಗತಿ. ಮತ್ತೆ ಒಂದಿನ ಕೊರತೆ ಅಂತ ಅನಿಸೋದಿಲ್ಲ, ನಮ್ಮ ಆನಂದಕ್ಕೆ ಎಲ್ಲ ಅವಕಾಶಗಳು ನಮ್ಮಲ್ಲೇ ಸಿಗ್ತವೆ, ನಾವು ಮಾಡ್ಕೊಳ್ಬೇಕು. ಕಳೆ ಕೊಚ್ಚೋ ಯಂತ್ರವನ್ನ ನೀವು ತೋಟದಲ್ಲಿ ಮತ್ತೆ ಇನ್ನು ಯಾವ ಕಡೆಗೆ ಉಪಯೋಗಿಸ್ಕೊಳ್ತೀರಿ? ಬರೀ ತೋಟಕ್ಕೆ ಕಳೆ ಕೊಚ್ಚೋದು, ತೋಟ ಹುಲ್ಲು ಹೊಡಿಲಿಕ್ಕೆ, ಮತ್ತೆ ಜಾಸ್ತಿ ತೋಟನ ಬಳಿ ಮಾಡಿ ಇಟ್ಟು ಬಿಡಬಾರ್ದು. ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಚೆನ್ನಾಗಿ ಕ್ಲೀನ್ ಆಗಿ ಇಡ್ತಾರೆ, ಅದೇನ್ ಪ್ರಯೋಜನ ಅಲ್ಲ. ಅದೇ ಗೊಬ್ಬರ ನಮಗೆ ಸ್ವಲ್ಪ ಬೇಕು. ಈ ಕಳೆ ಸ್ವಲ್ಪ ಎತ್ತರ ಬಂದು ಕೊಚ್ಚಿ ಹಾಕಿದ್ರೆ, ಈ ಕಳೆ ಕೊಚ್ಚೋ ಎತ್ತರಗಿಂತ ಮುಖ್ಯವಾಗಿದ್ದು ಗುದ್ದಲ್ಲಿ ತಕೊಂಡು ಮಾಡಿದ್ರೆ ಸ್ವಲ್ಪ ಆಳಕ್ಕೆ ಹೋಗ್ತದೆ, ಬೇರು ಹೋಗ್ತದೆ. ಇವಾಗ ಮದ್ದು ಹೊಡಿತಾರೆ, ಎಲ್ಲ ಸುಲಭದಲ್ಲಿ ಹೋಗ್ತಾರೆ, ಅಂದ್ರೆ ಮಣ್ಣಿನ ಫಲವತ್ತೆ ಹೋಗ್ತದೆ. ಈ ಕಳೆ ಕೊಚ್ಚೋ ಮಿಷಿನ್ ನಾವು ಕಳೆ ಕೊಚ್ಚುತ್ತೀವಿ, ಕೊಚ್ಚಿ 8 ದಿವಸದಲ್ಲಿ ನೋಡ್ತೀವಿ ಪುನಃ ಬಂದಿರ್ತದೆ. ಅದೇ ನಾವು ಕತ್ತಿಲಿ ಗುದ್ದಲ್ಲಿ ಮಾಡಿದ್ರೆ ಮಣ್ಣು ಲೂಸ್ ಆಗ್ತದೆ. ಅದರಿಂದಾಗಿ ನಾನು ಜಾಸ್ತಿ ಕಳೆ ಕೊಚ್ಚುವ ಯಂತ್ರನ ಉಪಯೋಗಿಸೋದಿಲ್ಲ, ಹಾಗಾಗಿ ಅವ್ನು ನೋಡಿ ನೋಡಿ ಉಪಯೋಗಿಸ್ತೀನಿ ಅಷ್ಟೇ. ಟಿಲ್ಲರ್ ಅನ್ನ ಯಾವ ಉದ್ದೇಶಕ್ಕೆ ಬಳಕೆ ಮಾಡ್ಕೊಳ್ತೀರಿ? ಟಿಲ್ಲರ್ನ ನಾವು ಗದ್ದೆ ಉಳುಮೆಗೆ, ಮತ್ತೆ ಪೆಪ್ಪರ್ ಮಿಷಿನ್ ಬಿಡಿಸುವಾಗ ಮಿಷಿನ್ನ ಟಿಲ್ಲರ್ಗೆ ಫಿಟ್ ಮಾಡಿ ಅದ್ರಲ್ಲಿ ಪೆಪ್ಪರ್ ಬಿಡಿಸ್ತೀವಿ, ಅದೆರಡು. ಮತ್ತೆ ಯಾವ್ದಕ್ಕೆ ನಾವು ಉಪಯೋಗಿಸೋದಿಲ್ಲ. ಹಾಗೆ ನೀರು ಹೊಡಿಬಹುದು, ನೀರು ಹೊಡೆದ್ರು ಸಹ ಟಿಲ್ಲರ್ ಬೇಡ, ಅದಕ್ಕೆ ಮೋಟರ್ ಇಟ್ಕೊಂಡು. ಜನರೇಟರ್ ಇಟ್ಕೊಂಡಿದ್ರೆ ಕಾಫಿ ತೋಟಕ್ಕೆ ನೀರು ಉಣಿಸ್ಲಿಕ್ಕಾಗಿ ಅಲ್ವಾ? ಹೌದು, ಕಾಫಿ ತೋಟಕ್ಕೆ ನೀರು ಹೊಡಿಲಿಕ್ಕಾಗಿ ಈಗ ಮೋಟರ್ ತಗೊಂಡಿದ್ವಿ, ಮೋಟರ್ಲಿ ನೀರು ಹೊಡಿತೀವಿ. ಒಟ್ಟಾರೆ ನೋಡೋದಾದ್ರೆ 16 ಎಕರೆಯಲ್ಲಿ ನೀವು ಕಾಫಿ, ಕಾಳುಮೆಣಸು, ಸ್ವಲ್ಪ ಅಡಿಕೆ ಇದೆ, ಆಮೇಲೆ ಭತ್ತ ಬೆಳ್ಕೊಳ್ತೀರಿ, ತರಕಾರಿಗಳನ್ನು ಸಾಗುವಳಿ ಮಾಡ್ಕೊಳ್ತೀರಿ, ನೀವೇ ಪರಿಶ್ರಮ ಪಟ್ಟು ಕೆಲಸ ಮಾಡ್ಕೊಳ್ಳೋದ್ರಿಂದ, ಮತ್ತೆ ಅಗತ್ಯ ಇದ್ದಾಗ ಆಳು ಕಾಳುಗಳನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಅಂತ ಹೊರೆ ಅನಿಸೋದಿಲ್ಲ, ಮತ್ತು ವಿಪರೀತ ಖರ್ಚು ಅಂತ ನಿಮಗೆ ಮೈ ಮೇಲೆ ಬರೋದಿಲ್ಲ ಅಲ್ವಾ? ಹೌದೌದು, ಆಳು ಕಾಳು ಇದ್ದಾರೆ ಮನೆಯಲ್ಲಿ, ಕೆಲಸಕ್ಕಿದ್ದಾರೆ ಮಾಮೂಲಿ, ಅವ್ರ ಜೊತೆ ನಾವು ದುಡಿತೀವಿ. ಈಗ ಒಬ್ಬನೇ ಕೈಯಿಂದ ಆಗೋದಿಲ್ಲ, ಯಾಕೆಂದ್ರೆ ಜಮೀನು ಜಾಸ್ತಿ ಇದ್ದಾರಂತ ಜನರು ಬೇಕು. ಅದರಿಂದಾಗಿ ನಾವು ಆಳುಕಾಳನ್ನ ಇಟ್ಟುಕೊಂಡು ಅವ್ರ ಜೊತೆಲಿ ನಾವು ದುಡಿದ್ರೆ ಸರಿಯಾಗ್ತದೆ. ವರ್ಷ ವರ್ಷಕ್ಕೂ ನಿಮ್ಮ ಬದುಕಿನಲ್ಲಿ ಬೆಳವಣಿಗೆ ಆಗ್ತದೆ ರೀ. ಈಗ ಒಂದು 10-20 ವರ್ಷಗಳ ಅವಧಿಯನ್ನು ನೋಡ್ಕೊಂಡ್ರೆ ನನ್ನ ಪರಿಶ್ರಮ ಎಷ್ಟು ಸಾರ್ಥಕ ಆಯ್ತಲ್ಲ ಅಂತ ಅನಿಸುತ್ತಲ್ವಾ? ಹೌದೌದು, ಇವಾಗ ನೋಡಿದ್ರೆ ಎಷ್ಟೋ ನಾವು ಬದಲಾವಣೆ ಆಗಿ ಇನ್ನು ಮಾಡಬೇಕು ಅಂತ ಒಂದು ಹುರುಪು ಬರ್ತದೆ. ಯಾಕೆಂದ್ರೆ ಒಂದು ಗಿಡ ನಟ್ಟು ಆ ಗಿಡ ಬರುವಾಗ ಇನ್ನೂ ನೆಡಬೇಕು, ಮಾಡಬೇಕು, ನಾವು ಬಿಡಬಾರದು ಈ ಜಾಗನ, ಇಲ್ಲಿ ಅದು ಬೆಳಿಬೇಕು ಇದು ಬೆಳಿಬೇಕು ಅಂತ ನಮಗೊಂದು ಮನಸ್ಸಿಗೆ ಖುಷಿ ಆಗ್ತದೆ. ಶ್ರಮ ಬೇಕು ಯಾವುದಕ್ಕೂ. ದನಕರುಗಳಿದ್ರೆ ಒಳ್ಳೆ ಗೊಬ್ಬರ ಸಿಗುತ್ತೆ, ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬನೆ ಕಮ್ಮಿ ಆಗ್ತದೆ, ಮತ್ತೆ ಔಷಧಿಗಳು ಎಷ್ಟೋ ಸಾರಿ ಬೇಕಾಗುದಿಲ್ಲ. ಮಣ್ಣಿನ ಫಲವತ್ತತೆ ಚೆನ್ನಾಗಿತ್ತಂದ್ರೆ ತಂತಾನೆ ಗಿಡಗಳು ಬೆಳೆಗಳು ಚೆನ್ನಾಗಿ ಬೆಳವಣಿಗೆ ಆಗ್ತವೆ, ಇಳುವರಿನು ತಕ್ಕಷ್ಟು ಸಿಗುತ್ತೆ. ಇದೇ ಕೃಷಿಯ ಗುಟ್ಟು. ಈ ಒಂದು ಹಿನ್ನೆಲೆಯಲ್ಲಿ ತಾವು ಕೃಷಿಯ ಬೆಳವಣಿಗೆ ಕುರಿತಂತೆ ಚೆನ್ನಾಗಿ ಮಾತಾಡಿದ್ರಿ. ಶ್ರಮವೇ ದೊಡ್ಡ ಶಕ್ತಿ, ಅದುವೇ ಶ್ರೇಯಸ್ಸಿಗೆ ನಾಂದಿ ಹಾಡತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೆ ಮಡಿಕೇರಿ ತಾಲೂಕು ಕಾಂತೂರಿನ ಉಳುವರನ ವಿ ವಸಂತ್ ಕುಮಾರ್ ಅವರ ಕೃಷಿ ಏಳ್ಗೆ ಕುರಿತಂತೆ ಅವರ ಅನಿಸಿಕೆ ಅನುಭವಗಳನ್ನ ಆಲಿಸಿಕೊಂಡ್ರೆ. ನಿರಂತರವಾಗಿ ಕೃಷಿಕರು ಕೈಮುಟ್ಟಿ ಕೆಲಸ ಮಾಡ್ತಾ, ಆಳು ಕಾಳುಗಳ ಮೇಲೆ ಅವಲಂಬನೆಯನ್ನ ಕಮ್ಮಿ ಮಾಡ್ತಾ, ಹೊರಗಿನ ಪದಾರ್ಥಗಳ ಮೇಲೆ ನೆಚ್ಚಿಕೊಳ್ಳದಲ್ಲೇ ಕೆಲಸ ಮಾಡ್ತಾ ಹೋದ್ರೆ ಅನುಕೂಲಗಳು ಅದೇ ಆಗ್ತವೆ. ವಸಂತ್ ಕುಮಾರ್ ಅವರ ಸಂಖ್ಯೆಯನ್ನ ನೀಡ್ತಾ ಇದೀವಿ ನೋಡಿ. ಕಾಳುಮೆಣಸಿಗೆ ಅವರು ಬೋರ್ಡ್ ದ್ರಾವಣವನ್ನ ಸಿಂಪರಣೆ ಮಾಡೋದಿಲ್ಲ, ಇಳುವರಿ ಪರವಾಗಿಲ್ಲ. 35 ಕ್ವಿಂಟಲ್ ವರೆಗೂ ಪಡ್ಕೊಂಡಿದ್ದಾರೆ. ಹೋದ ವರ್ಷ 15 ಕ್ವಿಂಟಲ್ ಇಳುವರಿ ಸಿಕ್ಕಿದೆ. ಹೋಯ್ತಂತ ಸುಮ್ಮನೆ ಇರೋದಿಲ್ಲ, ಮತ್ತೆ ಬೆಳೆಸ್ತಾ ಇರ್ತಾರೆ. ಹಾಗೆ ಚೆನ್ನಾಗಿ ಸಗಣಿ ಗೊಬ್ಬರವನ್ನು ಹಾಕ್ತಾರೆ. ಈಗ 12 ಹಸುಗಳಿದ್ದಾವೆ, ಎತ್ತುಗಳನ್ನು ಇಟ್ಕೊಂಡಿದ್ದಾರೆ, ಮೇಕೆಗಳನ್ನು ಮತ್ತೆ ಕೋಳಿಗಳನ್ನು ಸಾಕೊಳ್ತಾರೆ. ಕೈಮುಟ್ಟಿ ಮನೆಯವರೆಲ್ಲ ಕೆಲಸ ಮಾಡೋದ್ರಿಂದ ಅನುಕೂಲವೇ. ವಸಂತ್ ಕುಮಾರ್ ಅವರ ಸಂಖ್ಯೆ 9611 5 5 4 1 9 6 1 5 5 4 1 9 3. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುಗರೆ, ಈಗ ಕಳೆಗಳ ವಿಶೇಷ ಗುಣಗಳು, ಕಳೆಗಳ ಬಳಕೆ ಹಾಗೆ ಕಳೆಗಳ ಇತರೆ ಸಂಗತಿಗಳ ಬಗ್ಗೆ ರಚನೆಯಾಗಿರುವ ಹಾಡನ್ನ ಪ್ರಸಾರ ಮಾಡ್ತಾ ಇದೀವಿ. ಬಿ ಎ ಗಣೇಶ್ ಮತ್ತು ಸಂಗಡಿಗರು ಇದನ್ನ ಪ್ರಸ್ತುತಪಡಿಸಿದ್ದಾರೆ. ರಚನೆ ಡಾಕ್ಟರ್ ವಿಜಯ ಅಂಗಡಿ. ನಿಸರ್ಗದಲ್ಲಿವೇ ಹೆರಳ ಕಳೆಗಳು, ಇವುಗಳು ತಿನ್ನುತ್ತವೆ ಜಾನುವಾರುಗಳು, ಇವುಗಳು ನಿಸರ್ಗದಲ್ಲಿವೇ ಹೆರಳ ಕಳೆಗಳು. ಕಳೆಗಳು ಏನನ್ನು ಕೇಳುವುದಿಲ್ಲ, ಗೊಬ್ಬರಗಳಿಗೆ ಬೇಕು ಇವೆಲ್ಲ, ನಿಸರ್ಗದಲ್ಲಿವೇ ಹೆರಳ ಕಳೆಗಳು. ಎಲ್ಲವೂ ಕೆಟ್ಟ ಕಳೆಗಳಲ್ಲ, ಪಡೆಯಿರಿ ಉಪಯೋಗಗಳನ್ನೆಲ್ಲ, ಅಳಿಸಬೇಡಿ ಇವುಗಳನ್ನು ಎಲ್ಲ, ಅಳಿಸಬೇಡಿ ಇವುಗಳನ್ನು ಎಲ್ಲ, ಅಳಿಸಬೇಡಿ ಇವುಗಳನ್ನು ಎಲ್ಲ. ಸ್ವರ್ಗದಲ್ಲಿವೆ ಹೇರಳ ಕಳೆಗಳು, ಕಳೆಗಳ ಬೆಳವಣಿಗೆ ಕಣ್ಣಿಗೆ, ಕಳೆಗಳ ಬೆಳವಣಿಗೆ ಕಣ್ಣಿಗೆ, ಬಿಸಾಡಬೇಡಿ ಆಚೆಗೆ ಸೇರಿಸಿ ಮಣ್ಣಿಗೆ, ಸೇರಿಸಿ ಮಣ್ಣಿಗೆ.

ಇವು ಮಾತಾಡಿ ಕೃಷಿ ಇಲಾಖೆಯಿಂದ ಕೊಡ್ತಿರುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕೊಡುವ ದೃಷ್ಟಿಯಿಂದ ಈ ಕಾರ್ಯಕ್ರಮ ಏರ್ಪಾಡು ಮಾಡಿಳು. ಕೃಷಿ ಇಲಾಖೆಯಿಂದ ಕೊಡುವ ಸಹಾಯಧನ ಸೇರಿದಂಗೆ ಸರ್ಕಾರದ ಎಲ್ಲ ಸೌಲಭ್ಯಗ ಕೃಷಿಕರಿಗೆ ತಲುಪಿಸಕುತ್ತ ಅವು ಹೇಳ್ದು. ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರಾದ ಶಬಾನ ಎಂ ಶೇಖವ್ ಮಾತಾಡಿ, ಕೃಷಿ ಯಾಂತ್ರೀಕರಣ, ಸೂಕ್ಷ್ಮ ನೀರಾವರಿ, ರಾಷ್ಟೀಯ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆ, ಹಂಗೆ ಬೆಳೆ ಸಮೀಕ್ಷೆ, ಬೆಳೆ ವಿಮೆ ಸೇರಿದಂಗೆ ಕೃಷಿಗೆ ಸಂಬಂಧಪಟ್ಟ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಮಾಹಿತಿ ಕೊಟ್ಟು, ಕೀಟನಾಶಕ ಕಳೆನಾಶಕ ಬಳಸುದು ಹೆಚ್ಚಾಗ್ತಿರೋದ್ರಿಂದ ಪರೋಪಕಾರಿ ಜೀವಿಗ ಸಾಯ್ತಾ ಉಂಟು, ಅದರಿಂದ ಕಳೆನಾಶಕನ ಬಳಸುದು ಆದಷ್ಟು ಕಡಿಮೆ ಮಾಡೋಕುತ್ತ ಹೇಳ್ದು. ಹಂಗೆ ಸಮಗ್ರ ಕೃಷಿ ಅಭಿಯಾನ ಪ್ರಚಾರ ವಾಹನದಲ್ಲಿ ಇದೇ ತಾರೀಕು 14-16 ಮುಟ್ಟ ಜಿಲ್ಲೆನ ಬೇರೆ ಬೇರೆ ಗ್ರಾಮ ಪಂಚಾಯಿತಿಗಳಲ್ಲಿ ಹೋಗಿ ಮಾಹಿತಿ ಕೊಟ್ಟವೇತ ಕೃಷಿ ಅಧಿಕಾರಿಯವು ತಿಳಿಸಿಳು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಪ್ರಯುಕ್ತ ಬಾಲಕಾರ್ಮಿಕ ಪದ್ಧತಿನ ನಿಲ್ಲಿಸಿಕೆ ಸಾರ್ವತ್ರಿಕ ಸಾಮಾಜಿಕ ರಕ್ಷಣೆ ತೇಳುವ ಧ್ಯೇಯವಾಕ್ಯದೊಟ್ಟಿಗೆ ನಗರದ ನಗರಸಭಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟೀಯ ಸೇವಾ ಯೋಜನೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಇಂದು ಕಾರ್ಯಕ್ರಮ ನಡೆಯಿತು. ಶಿಕ್ಷಣ ವಂಚಿತ ಹಂಗೆ ಕೆಲಸ ಮಾಡ್ತಿರುವ ಈ ಮಕ್ಕಳನ್ನ ಮುಖ್ಯವಾಹಿನಿಗೆ ತಕಬಾಕೆ ಪ್ರತಿಯೊಬ್ಬನು ಪ್ರಯತ್ನ ಪಡಕು, ಉಚಿತ ಹಂಗೆ ಕಡ್ಡಾಯ ಶಿಕ್ಷಣ ಪ್ರತಿ ಮಕ್ಕಳ ಹಕ್ಕುತ್ತ ತಾಲೂಕು ಕಾರ್ಮಿಕಾಧಿಕಾರಿ ಎಂಎ ಯತ್ನಟ್ಟಿಯವು ಹೇಳ್ದು. ಬಾಲ್ಯ ವ್ಯವಸ್ಥೆ ಮತ್ತು ಕಿಶೋರಾವಸ್ಥೆನ ಕಾರ್ಮಿಕ ಕಾಯ್ದೆ 1986 ಬಾಲ್ಯ ವ್ಯವಸ್ಥೆ ಮತ್ತು ಕಿಶೋರಾವಸ್ಥೆನ ಕಾರ್ಮಿಕರನ್ನ ಕೆಲಸಕ್ಕೆ ತಗೊಂಡರೆ ಅಂಥ ಮಾಲೀಕರಿಗೆ ಕಠಿಣ ಶಿಕ್ಷೆ ವಿಧಿಸುವ ಅವಕಾಶ ಹುಟ್ಟುತ್ತ ಇವು ಹೇಳ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಸೇರಿದಂಗೆ ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗಳ ಕೂಡುಕುಟ್ಟಲಿ ಸ್ವಯಂ ಪ್ರೇರಿತ ರಕ್ತದಾನಿಗಳ ದಿನಾಚರಣೆ ಕಾರ್ಯಕ್ರಮ ನಾಳೆ ಹೊತ್ತಾರೆ 10:30 ನೆಲ್ಲಿಹೊದಿಕೇರಿನ ವಿಎಸ್ಎಸ್ಎನ್ ಬ್ಯಾಂಕ್ ಸಭಾವಾಡಲ್ಲಿ ನಡೆದೇತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿತ್ತು. ಸುಮಾರು ವರ್ಷಗಳ ಬೇಡಿಕೆ ಆಗಿರುವ ಹಾಸನ ಜಿಲ್ಲೆಯಿಂದ ಸೋಮರ್ಪೇಟೆ ಮಾರ್ಗಕ್ಕಾಗಿ ಜಿಲ್ಲಾ ಕೇಂದ್ರ ಮಡಿಕೇರಿನ ಸಂಪರ್ಕ ಮಾಡಿ ವಿರಾಜಪೇಟೆಗಾಗಿ ಮಾಕುಟ್ಟ ಕೇರಳ ರಾಜ್ಯನ ಸಂಪರ್ಕ ಮಾಡುವ ಶನಿವಾರ ಸಂತೆ ಮಾಕುಟ್ಟ ರಾಜ್ಯ ಹೆದ್ದಾರಿನ 1,600 crore ಖರ್ಚಲ್ಲಿ ರಾಷ್ಟೀಯ ಹೆದ್ದಾರಿಯಾಗಿ ಮುಂದೆ ತಾಕೆ ಕೇಂದ್ರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವರಾದ ನಿತಿನ್ ಗಡ್ಕರಿ ಅವಕ್ಕೆ ಮಡಿಕೇರಿ ಕ್ಷೇತ್ರ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನವು ಮನವಿ ಕೊಟ್ಟಳು. ಕೊಡಗು ಜಿಲ್ಲೆ ಗುಡ್ಡಗಾಡು ಪ್ರದೇಶ ಆಗಿದ್ದು ಜಿಲ್ಲೆನ ಕೃಷಿ ಉತ್ಪಾದನೆ, ಸಾಗಾಟ, ಜನಸಂಚಾರ, ವಾಹನಗಳ ಓಡಾಟಕ್ಕೆ ಇಂಥ ರಸ್ತೆ ಅಗತ್ಯ ಉಂಟು. ಹಂಗೆ ವಿರಾಜಪೇಟೆ ಮಾಕುಟ್ಟಂದ ಕೇರಳದ ಕಣ್ಣೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಹತ್ತಿರದ ದಾರಿಯಾದೆ. ಈ ದಾರಿಯಿಂದ ಕೊಡಗಿನ ಜನತೆಗೂ ಹಂಗೆ ಹತ್ತಿರದ ಜಿಲ್ಲೆಯವಕ್ಕೂ ಅನುಕೂಲ ಆದೆ. ಕೊಡಗಿನ ಜನತೆನ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಣೆ ಆದೇತ ಶಾಸಕರು ಸಚಿವರಿಗೆ ಮನವರಿಕೆ ಮಾಡಿದ್ರು. ಕೊಡಗು ಪ್ರವಾಸದಲ್ಲಿರುವ ಸಚಿವರು ಕೊಡಗು ಭೇಟಿಯಾದ ಗ್ಯಾನಲ್ಲಿ ಈ ಯೋಜನೆನ ಆದಷ್ಟು ಬೇಗ ಅನುಷ್ಠಾನ ಮಾಡಲಾದೇತ ಭರವಸೆ ಕೊಟ್ಟಳು ಅಂತ ಶಾಸಕರು ತಿಳಿಸಿಳು. ಕೊಡಗು ಜಿಲ್ಲೆನ ಪೊನ್ನಂಪೇಟೆ ತಾಲೂಕಲ್ಲಿ ವಾಸ ಇರುವ ಮಾಜಿ ಸೈನಿಕರು ಮತ್ತು ಅವರ ಕುಟುಂಬದವಕ್ಕೆ ಸಾಮೂಹಿಕ ಇಲ್ಲರೆ ವೈಯಕ್ತಿಕ ತೊಂದರೆ ತಾಪತ್ರೆಗಳಿದ್ದರೆ ಅದರ ಬಗ್ಗೆ ಚರ್ಚೆ ಮಾಡಿಕೆ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳ ತಾರೀಕು 21 ಹೊತ್ತಾರೆ 11:30 ಪೊನ್ನಂಪೇಟೆ ತಹಶೀಲ್ದಾರ್ ಕಾರ್ಯಾಲಯ ಸಭಾವಾಡಿಯಲ್ಲಿ ಸೈನಿಕರ ತೊಂದರೆ ತಾಪತ್ರೆಗಳನ್ನ ಬಗೆಹರಿಸುವ ಸಭೆ ನಡೆದಿದೆ. ಮಡಿಕೇರಿ ಪೇಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ ಮಡಿಕೇರಿ ತಾಲೂಕು ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಸಂಘದ ಸಮಾವೇಶ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮನ ಅಂಗನವಾಡಿ ಕಾರ್ಯಕರ್ತರ ರಾಜ್ಯಾಧ್ಯಕ್ಷ ಶಿವಶಂಕರ ಉದ್ಘಾಟನೆ ಮಾಡಿ ಮಾತಾಡಿ, ಅಂಗನವಾಡಿ ಕಾರ್ಯಕರ್ತರಿಗೆ ಯಾವುದೇ ಸೌಕರ್ಯ ಇಲ್ಲೇ, ಸಂಬಳ ಕಡಿಮೆ ಇದ್ದ ಸಂದರ್ಭದಲ್ಲೂ ಸಹ ಸೇವೆ ಮಾಡಿಕೊಂಡು ಬಂದಳು. ಇವರ ರಕ್ಷಣೆ ಸರ್ಕಾರದ ಜವಾಬ್ದಾರಿ. ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆ ಇರುವ ಕಾರ್ಯಕರ್ತೆಯರ ಆಸ್ಪತ್ರೆ ಖರ್ಚನ ಸರ್ಕಾರನೇ ನೋಡಿಕೊಳ್ಳುವಂಗೆ ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಮಾಡಿಕೆ ಪ್ರಯತ್ನ ಪಟ್ಟವೆ. ಸುಪ್ರೀಂಕೋರ್ಟ್ ಗ್ರಾಜ್ಯುಯೇಟಿನ ಘೋಷಣೆ ಮಾಡಿದ್ದು ಇವರ ನಿವೃತ್ತಿ ಸಮಯದಲ್ಲಿ ಸಹಾಯ ಆದೆ. ಸ್ವಂತ ಕಟ್ಟಡ ಇಲ್ಲದ ಅಂಗನವಾಡಿ ಕಟ್ಟಡಗಳನ್ನ ಹತ್ತಿರದ ಸರ್ಕಾರಿ ಶಾಲೆಯಲ್ಲಿ ಶುರು ಮಾಡಿಕೆ ಸೂಚಿಸಿದ್ದು, ಆದರೆ ಇಲ್ಲಿ ಮುಟ್ಟ ಯಾವುದೇ ಕ್ರಮ ತಗಂತ್ಲೇತ ಇವು ತಿಳಿಸಿದವು. ವಿರಾಜಪೇಟೆಯಲ್ಲಿರುವ ಮಾಜಿ ಸೈನಿಕರ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಗೆ ಸೇರಿದ April 1, 2003 ಒಳಗೆ ಸೇವಾನಿವೃತ್ತಿಯಾಗಿರುವ ಎಲ್ಲ ಮಾಜಿ ಸೈನಿಕರು ತಮ್ಮ ಪೆನ್ಷನ್ ಪಡೆಯುವ ಬ್ಯಾಂಕಿಂದ ನಾನ್ ಪೇಮೆಂಟ್ ಸರ್ಟಿಫಿಕೇಟ್ನ ಇದೇ ತಿಂಗಳ ತಾರೀಕು 25 ಪಾಲಿಕ್ಲಿನಿಕ್ಗೆ ತಲುಪಿಸಿಕೊಡಕುತ್ತ ಪಾಲಿಕ್ಲಿನಿಕ್ನ ಅಧಿಕಾರಿಯವು ಪ್ರಕಟಣೆಯಲ್ಲಿ ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-000018. ಕೇಳಿದರೆ ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಕೊಡಗು ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘ ಗುಣಿಗೊಪ್ಪ ಇವರ ವತಿಯಿಂದ ಬೆಳೆಗಾರರು ಬೆಳೆದ ಕಿತ್ತಳೆ ಹಣ್ಣು, ಪಪ್ಪಾಯ, ಫ್ಯಾಷನ್ ಫ್ರೂಟ್, ಕೈಹುಳಿ ಹಾಗೂ ನಿಮ್ಮ ತೋಟದಲ್ಲಿರುವ ಯಾವುದೇ ಮಾವಿನಕಾಯಿಗಳನ್ನು ಉತ್ತಮ ಬೆಲೆಗೆ ನೇರವಾಗಿ ಖರೀದಿಸಲಾಗುವುದು. ಸಂಪರ್ಕಿಸಿ ಹೇಮಂತ್ 9480787.

ವಿದ್ಯಾಭ್ಯಾಸ ಇಲ್ಲತೆ ಬಾಲ ಕಾರ್ಮಿಕಗಳಾಯ್ತು ಕೆಲಸ ಮಾಡುವ ಮಕ್ಕಳ ಕಂಡುಪಿಡಿಚಿತ್ತು ಹೆಂಗಕ್ಕೆ ಶಿಕ್ಷಣ ಕೊಡಪಕ್ಕೆ ಎಲ್ಲರೂ ಕೈಕೂಟಣೊಂದು ಇವು ಅಣ್ಣಚ್ಚಿ ಬಣ್ಣೆ ಪಿಂಜ ಕಡ್ಡಾಯ ಶಿಕ್ಷಣ ಪ್ರತಿಯೊರು ಕುಂಜಿರ ಹಕ್ಕು ಅದನ್ನ ಹೆಂಗಕ್ಕೆ ಕೊಡಪದು ಪ್ರತಿ ನಾಗರಿಕನಗಳ ಕರ್ತವ್ಯ ಅಂದು ಇವು ಈ ಸಂದರ್ಭದಲ್ಲಿ ಅಣ್ಣಚ್ಚಿ ಜಿಲ್ಲೆರ ಶಾಸಕಂಗ ಅಧಿಕಾರಿಯ ಕೂಡಿ